ಕೇಳ್ರಪ್ಪೋ ಕೇಳಿ, ನಮ್ಮೂರ್ನಾಗೆ ಮಳೆ ಚಂದಾಗಿ ನಮ್ಮೂರಿನ ಹೊಳೆ ಕೆರೆ ಕುಂಟೆ ಹಳ್ಳ ಕೊಳ್ಳಗಳಲ್ಲಿ ಹೊಸ ನೀರು ತುಂಬೈತೆ. ಈ ನೀರನ್ನ ಯಾರು ಕುಡಿಬಾರ್ದು, ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ, ಎಚ್ಚರ. ಮಳೆ ನೀರಿನ ಜೊತೆ ಕೊಳಚೆ ಕಸ ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ ಕೆರೆ ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆ ಗಮನಿಸಿ, ದಿನಾಂಕ 12/11/2022 ಭದ್ರಾವತಿಯಲ್ಲಿ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 12/11/2022 ಆಯೋಜಿಸಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಭದ್ರಾವತಿ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು ಹಾಗೂ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಉಪಯೋಗವನ್ನು ಪಡೆದುಕೊಳ್ಳಬಹುದೆಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೋರುತ್ತದೆ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳೆಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು. ಉಪಯೋಗ ಪಡೆಯಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿ ಕಾನೂನು ಸೇವೆಗಳ ಸಮಿತಿಯನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಮತ್ತು ಸಾಂಬಾರು ಬೆಳೆ ಕೃಷಿ ಅನುಭವ ಕುರಿತು ಹೊಸನಗರದ ಕೆರೆಹೊಂಡದ ಹರ್ಷ ಕೆಕೆ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ HN ಸುಬ್ರಹ್ಮಣ್ಯ. ನಮಸ್ಕಾರ ಹರ್ಷ ಅವರೇ. ನಮಸ್ಕಾರ ಹರ್ಷ ಅವರು, ವಿದ್ಯಾಭ್ಯಾಸ ಎಲ್ಲ ಎಷ್ಟಾಗಿದೆ? ನಾನು PUC ಮಾಡಿದ್ದೇನೆ. PUC ಓದಿ ನಂತರದಲ್ಲಿ ಕೃಷಿಗೆ ತೊಡ್ಕೊಂಡ್ರೆ? ಕೃಷಿಗೆ ಬಂದಿದ್ದೇನೆ. ಎಲ್ಲಿ PUC ಓದಿದ್ದು? ನಾನು ಸಾಗರದಲ್ಲಿ. ಸಾಗರದಲ್ಲಿ ಓದ್ತಾ ಇದ್ರೆ ನಿಮ್ಮೂರಿಂದ ಸಾಗರಕ್ಕೆ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಸುಮಾರು ಹೀಗೆ ಹೊಸರ್ಮಕ್ಕಿ ಅಂತ ಹೇಳಿದೆ, ಅಲ್ಲಿಂದ ಹೋದ್ರೆ ಒಂದು 50 ಕಿಲೋಮೀಟರ್. ಅದೇ ಹೊಸನಗರದ ಮೇಲೆ ಹೋದ್ರೆ ನಮ್ಗೆ 85 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ರ? ಹೇಗೆ ಅಲ್ಲಿ ಹಾಸ್ಟೆಲ್ ರೂಮ್ ಮಾಡ್ಕೊಂಡು ಅಲ್ಲಿ ಓದಿದ್ವಿ. PUC ನಂತರ ಸಾಕು ಅನಿಸ್ತು? ಇಲ್ಲ, ನಮ್ಮ ತಂದೆಯವರು ಎಕ್ಸ್ಪೈರ್ ಆದ್ರು, ಅನಿವಾರ್ಯವಾಗಿ ಕೃಷಿಗೆ ತೊಡ್ಕೊಳ್ಳೋಂತ ಸ್ಥಿತಿ ಬಂತು. ಅನಿವಾರ್ಯವಾಗಿ ಕೃಷಿಗೆ ಬಂದ್ರಿ? ಅನಿವಾರ್ಯವಾಗಿ. ಈಗ ಹೇಗೆ ಅನಿಸ್ತಾ ಇದೆ? ಈಗಿಲ್ಲ, ಇದೇ ತುಂಬಾ ಖುಷಿ ಅನಿಸ್ತಾ ಇದೆ. ಈಗ ಒಂಥರ ನಮ್ಗೆ ಇದೇ ನೆಮ್ಮದಿ ಕೊಡ್ತಾ ಇದೆ. ನೆಮ್ಮದಿ ಬಹಳ ಮುಖ್ಯ ಹರ್ಷ ಅವರಲ್ವಾ? ಹೌದು ಹೌದು. ಸರಿ, ಎಷ್ಟಿದೆ ಜಮೀನು? ನಮ್ದು ಒಟ್ಟು ಒಂದು 4 ಎಕರೆ ನಮ್ದು ಪರಂಪರಾಗತ ಜಮೀನಿದೆ. ಅಲ್ಲದೆ ಈಗ ಸ್ವಲ್ಪ ಬಗರ್ ಹುಕುಮ್ ಆ ತರದಲ್ಲಿ ಒಂದಿಷ್ಟು ಒಂದು 4-5 ಎಕರೆ ಅದಾಗಿದೆ. 4 ಎಕರೆನಲ್ಲಿ ಏನೇನ್ ಬೆಳೀತಿದ್ರಿ? ನಮ್ದು ಪರಂಪರಾಗತವಾಗಿ ಬಂದಿರೋದು 2 ಎಕರೆ ಅಡಿಕೆ ತೋಟ ನಮ್ಮ ತಂದೆಯವ್ರ ಕಾಲದಲ್ಲಿ. ಆಮೇಲೆ ಗದ್ದೆ ಇತ್ತು 2 ಎಕರೆ, ಅದನ್ನ ತೋಟ ಹಾಕಿದೀವಿ.

ಈಗ ಜಾಯಿಕಾಯಿ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ, ಹಾಗಾಗಿ ನೀವು ಹೇಗೋ ಮಾಡಿ ಅದನ್ನ ಗುರುತಿಸಿ ಕೊಯ್ತೀರಿ. ಈ ಲವಂಗದ ಮೊಗ್ಗನ್ನ ಹೇಗೆ ಅದನ್ನ ಕೊಯ್ತೀರಿ? ಮತ್ತೆ ಅಕಸ್ಮಾತ್ ಅದರ ಕೆಳಗೆಲ್ಲ ಬಿದ್ದೋಗ್ಬಿಟ್ರೆ ಕಸ ಗಿಸ ಎಲ್ಲ ಇರುತ್ತೆ, ಅದನ್ನ ಆರಿಸ್ಕೊಳ್ಳೋದೆಲ್ಲ ಹೇಗೆ? ಈಗ ಅದು ಸ್ವಲ್ಪ ನಮ್ದು ಅಡಕೆ ಮರಕ್ಕೆ ಸಿಗುತ್ತೆ, ಸುತ್ತ ಅಡಕೆ ಮರ ತುದಿ ಇರೋದ್ರಿಂದ ಅಡಕೆ ಮರಕ್ಕೆ ಸಿಗುತ್ತೆ. ಈ ಮರ ಕೊನೆ ಕೊಯ್ಯೋನೆ ಕೊಯ್ತಾನ ಅದನ್ನ, ಅದಕ್ಕೆ ಗೊತ್ತಾಗುತ್ತೆ ಸ್ವಲ್ಪ ಒಂದೆರಡು ಹೂ ಅರಳದ್ ಗೊತ್ತಾಗುತ್ತೆ ಆ ಟೈಮಿಗೆ. ಎರಡು ಹೂ ಒಂದ್ ನಾಲ್ಕು ಹೂ ಅರಳಿದ ತಕ್ಷಣ ಕೊಯ್ದ್ಬಿಟ್ರೆ ಕರೆಕ್ಟ್ ಆಗುತ್ತೆ. ಆಮೇಲೆ ಅದೇ ಆ ಕೊನೆ ಕೊಯ್ಯೋನು ಕೊಯ್ತಾನೆ, ಸುತ್ತ ಇದು ಹಾಕೊಂಡು ಏಣಿ ಏಣಿನ ಯೂಸ್ ಮಾಡ್ತಾರೆ, ಅದರಿಂದ ಕೊಯ್ತಾರೆ. ಈಗ ದೊಡ್ಡ ಮರ ಆಗುತ್ತೆ ಅಲ್ವಾ ಲವಂಗದ್ದು? ಹೌದೌದು, ಒಂದು ಇಪ್ಪತ್ತು. ನಮ್ಮಲ್ಲಿ ಯಾವ್ದೇ ಗಿಡ ನೆಟ್ರು ಮೇಲ್ಗಡೆ ಹೋಗೋದೇ ಸಹಿ, ಕೆಳಗಡೆ ಕಾಯಿ ಬರಲ್ಲ. ನೀವೊಂದ್ ಬಾಳೆ ನೆಟ್ರು ಸಹಿತ 15 ಅಡಿ ಹೋಗಿ ಕೊನೆ ಬರುತ್ತೆ. ಇಲ್ಲಿ ಮಳೆ ಬಿಸಿಲಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಇದು 30 ಅಡಿ ಆಗುತ್ತೆ. 25-30 ಅಡಿ ಲವಂಗದ ಗಿಡ ಆಗುತ್ತೆ, 40 ಅಡಿವರೆಗೂ ಜಾಯಿಕಾಯಿ ಆಗುತ್ತೆ. ಈಗ ಸರಿ, ಅಷ್ಟು ತುದಿಯಲ್ಲಿರುವಂತ ಮೊಗ್ಗನ್ನ ಕುಯ್ಯೋದು ಹೇಗೆ ಅಂತೇಳಿ? ಮರಕ್ಕೇನು ತೊಂದರೆ ಆಗಲ್ಲ ಆತರ ಮುರಿದು ತೆಗೆದ್ರೆ ಆ ಮೊಗ್ಗನ್ನ? ಇಲ್ಲ, ಮತ್ತೆ ಚಿಗರುತ್ತದೆ. ಆ ಒಂದು ಗೊಂಚಲು ಗೊಂಚಲು ಮುರಿದಾಗೋ ಮುಂದಿನ ವರ್ಷ ಮತ್ತೆ ಚಿಗರುತ್ತೆ. ಹಾಗಾಗಿ ಏನು ಮರಕ್ಕೇನು ತೊಂದರೆ ಆಗೋದಿಲ್ಲ, ಒಂದ್ ರೀತಿ ಕಸಿ ಆದಾಗ ಆಗತ್ತೆ, ಕಸಿ ಆದಾಗೆ. ಸೊ ಈ ರೀತಿಯಾಗಿ ಜಾಯಿಕಾಯಿ ಮತ್ತೆ ಲವಂಗವನ್ನ ನೀವು ತೋಟದ ಸುತ್ತಲೂ ಹಾಕಿ ಅದನ್ನ ಅಂತರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇನ್ನು ತೋಟದ ಒಳಗಡೆ ಕಾಳುಮೆಣಸು ಮತ್ತೆ ಏಲಕ್ಕಿ ಇದೆ. ಹೌದು, ಈಗ ನಮ್ದು ಕಾಳುಮೆಣಸೆಲ್ಲ ಬಾರಿ ಹಳೆ ಬಳ್ಳಿಗಳಿದೆ, ಕರಿಮುಂಡ, ಆಮೇಲೆ ಪಣಿಯೂರು ಇತ್ತಿತ್ತಲಾಗಿ ನಮ್ಮ ಇದರಿಂದ ಬಂದಿರೋದು. ಮುಂಚೆ ಎಲ್ಲ ಒಕ್ಕಾಳು ಅಂತ ಹೇಳ್ತೀವಿ, ಗಿರಿಮುಂಡ ಅಂತಿದೆ. ಇದು ಹಳೆ, ಇದು ನಮ್ಮ ತಂದೆಯವ್ರ ಕಾಲದ ಗಿಡಗಳು ಇದೆ. ಈಗಿನ ಗಿಡಗಳು ಪಣಿಯೂರು. ಕಾಳುಮೆಣಸಿನಲ್ಲಿ ಎಲ್ಲಾ ತಳಿಗಳನ್ನು ನೀವು ತೋಟದಲ್ಲಿ ಹಾಕೊಂಡಿದ್ದೀರಿ? ಹೌದು, ಈಗ ಹೊಸದಾಗಿ ಬಂದಿರೋ ತಳಿಗಳನ್ನು ಹಾಕಿದೀವಿ, ಶ್ರೀಕರ, ಶುಭಕರ, ತೇವಮ್ಮ, ಆಗಿನ ಬಳ್ಳಿಗಳನ್ನು ಹಾಕಿದೀವಿ. ಈಗ ಹಳೆ ಪರಂಪರಾಗತವಾಗಿ ಬಂದಿರತಕ್ಕಂಥ ಬಳ್ಳಿಗಳು ಇವೆ. ಈಗ ಹೊಸದಾಗಿ ನೆಟ್ಟಿರುವಂತಹ ಹೊಸ ತಳಿಗಳದ್ದು ಫಸಲು ಬರ್ತಾ ಇದೆ ಈಗ? ಹೌದು, ಈಗ ಒಂದು 4 ವರ್ಷದಿಂದ ಹಾಕಿದೀವಿ, ಅದೆಲ್ಲ ಕೆಲವುದೆಲ್ಲ ಸ್ಟಾರ್ಟ್ ಆಗಿ ಬರ್ತಾ ಇದೆ. ನಮ್ಮ ಹೊಸ ತೋಟಕ್ಕೆ ಒಂದ್ ಮರ ಬಿಟ್ಟು ಒಂದ್ ಮರಕ್ಕೆ ಹಾಕಿದೀವಿ, ಅದು ಈಗೆಲ್ಲ ಸ್ಟಾರ್ಟ್ ಆಗಿದೆ. ಈಗ ಇತ್ತೀಚಿನ ಹೊಸ ತಳಿಯ ಕಾಳುಗಳಿಗೆ ಗುಣಮಟ್ಟಕ್ಕೂ ಮತ್ತೆ ಈಗ ಹಳೆ ತಳಿಯ ಕಾಳುಗಳ ಗುಣಮಟ್ಟಕ್ಕೂ ಏನಾದ್ರು ವ್ಯತ್ಯಾಸ ಕಂಡು ಬಂದಿದೆ ನಿಮ್ಗೆ? ತುಂಬಾ ವ್ಯತ್ಯಾಸ ಇದೆ, ಯಾಕೆಂದ್ರೆ ಈಗ ಲೀಟರ್ ವೈಟ್ ಅಂತ ಹೇಳಿ ಕೇಳಿರ್ತಾರೆ. ಈಗ ನಾವು ಸೇಲ್ ಮಾಡ್ಲಿಕ್ಕೆ ಹೋದಾಗ ಲೀಟರ್ ವೈಟ್ ಅಲ್ಲಿ ಕರಿಮುಂಡ ಅಲ್ಲ ಆದ್ರೆ 600-620 ಗ್ರಾಮ್ಗಳು ಬರ್ತದೆ ಒಂದ್ ಲೀಟರ್ಗೆ. ಅದೇ ಈಗಿನ ಹೊಸ ತಳಿಗಳು ಪಣಿಯೂರು ಆ ತರದ್ದೆಲ್ಲ 520-530 ಗ್ರಾಮ್ಸ್ ವ್ಯತ್ಯಾಸ ಆಗುತ್ತೆ. ಅಂದ್ರೆ ರೇಟ್ ಸಹಿತ 630 ಇದ್ರೆ ಅದಕ್ಕೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ, ಇದಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ. ತೂಕ ಕಡಿಮೆ ಈ ಹೊಸ ತಳಿಗಳಲ್ಲಿ? ತೂಕ ಕಡಿಮೆ, ಆದ್ರೆ ಈಲ್ಡ್ ಬರೋದು ತುಂಬಾ ಜಾಸ್ತಿ. ಪಣಿಯೂರು ತುಂಬಾ ಜಾಸ್ತಿ, ಅದಕ್ಕೆ ಹೋಲಿಸಿದಾಗ ಈ ಕರಿಮುಂಡ 1 ವರ್ಷ ಬರ್ತದೆ, ನೆಕ್ಸ್ಟ್ ಇಯರ್ ಇರೋದಿಲ್ಲ, ಬರದೇ ಇಲ್ಲ. ಆದ್ರೆ ಪಣಿಯೂರು ಮಾತ್ರ ಯಾವ ಪ್ರತಿ ವರ್ಷನೂ ಬರ್ತಾ ಇರುತ್ತೆ, ಈಲ್ಡ್ ಜಾಸ್ತಿ ಬರುತ್ತೆ. ಮತ್ತೆ ಈಗ ಹೊಸ ತಳಿ ಹೇಳಿದಲ್ಲ ಶ್ರೀಕರ ಶುಭಕರ ಎಲ್ಲ, ಅದು ಅಷ್ಟೇ, ಅದು ಸ್ವಲ್ಪ ಈ ಪಣಿಯೂರ್ಕಿಂತ ಜಾಸ್ತಿ ವೈಟ್ ಇದೆ, ವೈಟ್ ಜಾಸ್ತಿ ಬರ್ತಾ ಇದೆ. ಆ ಪ್ರಮಾಣ ಇನ್ನೂ ಗೊತ್ತಾಗಿಲ್ಲ ನಮ್ಗೆ, ಆದ್ರೆ ಬರ್ತದೆ, ಜಾಸ್ತಿ ಬರ್ತದೆ. ಈ ರೋಗಬಾಧೆಗಳು? ರೋಗಬಾಧೆಗಳು ಕರಿಮುಂಡ ಮತ್ತೆ ಒಕ್ಕಾಳು ಅಂತ ಹೇಳಿದ್ವಲ್ಲ, ಅದಕ್ಕೆ ಇಲ್ಲೇ ಇಲ್ಲ ಅಂತ ಹೇಳ್ಬೋದು, ಭಾರಿ ಕಡಿಮೆ ಇದೆ. ಅದೇ ಹೊಸ ತಳಿ ಪಣಿಯೂರಿಗೆ ತುಂಬಾ ರೋಗಬಾಧೆ ಇದೆ. ಈ 3 ವರ್ಷದ ನೆಟ್ಟಿದ್ದಕ್ಕೆ ಈಗಾಗಲೇ ಕೆಲವುದಕ್ಕೆ ಸೊರಬು ರೋಗ ಬರ್ತಾ ಇದೆ. ಅದು ಬಿಟ್ರೆ ಅದಕ್ಕಾಗಿಂದ ನಾವೇನ್ ಮಾಡಿದೀವಿ, ಎಲ್ಲ ಮಿಕ್ಸ್ ಹಾಕಿದೀವಿ, ಸ್ವಲ್ಪ ರೋಗ ಬಾಧೆ ಕಡಿಮೆ ಅಂತ ಹೇಳ್ತಾರೆ. ಬಹಳ ಒಳ್ಳೆ ಕೆಲಸ ಹರ್ಷ ಅವ್ರೆ, ಯಾಕೆಂದ್ರೆ ನಾವು ಜಾಸ್ತಿ ಇಳುವರಿ ಬರುತ್ತೆ ಮತ್ತೆ ಪ್ರತಿ ವರ್ಷ ನಮ್ಗೆ ಕಾಳು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಎಲ್ಲ ಒಂದೇ ತಳಿಯನ್ನೇ ನಾವು ಕಾಳುಮೆಣಸು ಹಾಕೊಂಡ್ರೆ ಈ ತರದ ಸಮಸ್ಯೆಗಳು ಶುರುವಾದಾಗ ನಮ್ಗೆ ಆರ್ಥಿಕವಾಗಿ ಬಹಳ ನಷ್ಟ ಉಂಟಾಗುತ್ತೆ. ಹಾಗಾಗಿ ಮಿಶ್ರ ಬೇಸಾಯ ಮತ್ತೆ ಮಿಶ್ರ ತಳಿಗಳು ಅಂದ್ರೆ ಎಲ್ಲಾ ತರದ ತಳಿಗಳನ್ನು ನಾವು ತೋಟದಲ್ಲಿ ಹಾಕೊಳ್ಳೋದ್ರಿಂದ ಅಕಸ್ಮಾತ್ ಯಾವ್ದಾದ್ರೂ ಒಂದು ತಳಿಗೆ ಹಾನಿ ಆದ್ರೆ ಇನ್ನೊಂದು ತಳಿಲಿ ನಮ್ಗೆ ಕಾಳು ಮತ್ತೆ ಸಸಿಗಳು ಉಳ್ಕೊಳ್ಳುತ್ತೆ, ಗಿಡನೂ ಉಳ್ಕೊಳ್ಳುತ್ತೆ, ಕಾಳು ಬರುತ್ತೆ, ಮತ್ತೆ ಆರ್ಥಿಕವಾಗಿಯೂ ಅಷ್ಟೇನು ಹೊರೆ ಅಂತೇಳಿ ಅನ್ಸೋದಿಲ್ಲ. ಇದು ಒಂದು ಒಳ್ಳೆ ಕ್ರಮ, ರೈತರು ಅನುಸರಿಸಬೇಕಾದಂತ ಒಳ್ಳೆ ಕ್ರಮ. ಇನ್ನು ಬಹಳಷ್ಟು ತೋಟಗಳಲ್ಲಿ ಏಲಕ್ಕಿನೇ ನಾಶ ಆಗ್ತಾ ಇದೆ, ಮಾಯವಾಗ್ತಾ, ಕರೆಕ್ಟ್ ಆಗಿ ಹೇಳಿದ್ರೆ ನೀವು, ಏಲಕ್ಕಿನೇ ಮಾಯವಾಗ್ತಾ ಇದೆ. ಹೌದು, ಯಾಕೆಂದ್ರೆ ಈಗ ನಮ್ಮಲ್ಲಿ ತುಂಬಾ ಕಾಡು ಪ್ರಾಣಿಗಳ ಹಾವಳಿ, ತುಂಬಾ ಮಂಗಗಳಂತೂ ಉಳಿಸೋದೇ ಇಲ್ಲ, ಗಿಡ ತಂದು ನೆಟ್ಟಾಗ್ಲೇ ಕಿತ್ಕೊಂಡು ಹೋಗೋ ಸ್ಥಿತಿ ಇದೆ. ಈಗ ನಮ್ಮೂರ್ನಲ್ಲಿ ಸ್ವಲ್ಪ ನಾವು ಒಂದು ಒಕ್ಕಟ್ಟಿಂದ ಇದೀವಿ, ಅದಕ್ಕೆ ಇಂದ ಬಾಳೆ ಮತ್ತೆ ಏಲಕ್ಕಿ ಉಳ್ಕೊಂಡಿದೆ. ಒಬ್ಬವನ್ನ ಕಾಯಲಿಕ್ಕೆ ನೇಮಕ ಮಾಡಿ ಅವನ್ನ ಇಟ್ಟಿದೀವಿ. ಇಲ್ಲಾಂದ್ರೆ ನಮ್ ಸುತ್ತಮುತ್ತ ಪಕ್ಕದಲ್ಲಿ ನಿಟ್ಟೂರು ಇರ್ಬೋದು, ಆ ಕಡೆ ಸಂಪೆಕಟ್ಟೆ ಇರ್ಬೋದು, ತುಂಬಾ ಮನೆ ಹಂಚು ಇಳಿಸುವ ಸ್ಥಿತಿಯಲ್ಲಿ ಮಂಗಗಳಿದಾವೆ ಈಗ.

ಇನ್ನು ನಿಂದಾಣಿ ಇನ್ನು ನಿಂದಾಣಿ ಗೈದಾಯ್ತೆ ಕೈಯನ್ನು ಜೋಡಿಸಿ ಮುಗಿದಾಯ್ತು.